ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಬೈಮನ ಯಶೋಧ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ತಿಮ್ಮಯ್ಯನವರ ಶ್ರೀಮತಿ ಯಶೋಧ ಅವರು ರೇಡಿಯೋ ಕೇಳ್ತಾ ಇರ್ತಾರೆ, ಹಾಗೆ ಆಸಕ್ತಿಯಿಂದ ಕೃಷಿ ಕೆಲಸಗಳನ್ನ ಮಾಡಿಕೊಂಡು ಈ ಕಡೆ ಬೇರೆ ಹವ್ಯಾಸಗಳನ್ನು ರಚನಾತ್ಮಕವಾಗಿ ಇಟ್ಕೊಂಡಿದ್ದಾರೆ. ಯಶೋಧಮ್ಮನವರ ನಮಸ್ಕಾರ. ನಮಸ್ತೆ ಸರ್. ತಾವ್ ಏನ್ ಓದಿದಿರಿ? ನಾವು ಬಿ ಆಗಿದ್ದೀವಿ ಸರ್. ಯಾವಾಗ? 94 ಅಲ್ಲಿ ಮದುವೆ ಆಯ್ತು. 93 ವರೆಗೆ ನಮ್ದು ಫೈನಲ್ ಇಯರ್ ಮುಗಿತ್ತು. ಹೌದ್ರಾ? ಓಹೋ. ಮನೆಯಲ್ಲಿ ಯಾರ್ಯಾರು ಇದ್ರಿ? ನಮ್ಮ ತಂದೆ ಮನೆಯಲ್ಲಿ ನಾವು 4 ಜನ ಸರ್. 3 ಅಕ್ಕ ತಂಗಿಯರು, ಒಬ್ಳ ಅಕ್ಕ, ಒಬ್ಬ ತಂಗಿ, ಮತ್ತೆ ಅಣ್ಣ ಒಬ್ರು. ಅವನು ಅಲ್ಲಿ ತೋರೆ ಉದಯ ಅಯ್ಯಪ್ಪ ಅಕ್ಕತ್ತೂರು ವಿಎಸ್ಎಸ್ ನಲ್ಲಿ ಅಧ್ಯಕ್ಷನಾಗಿ ಇದ್ದಾನೆ. ಈಗ ಚೇರಂಬಾಣೆ ಗ್ರಾಮದ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಅತ್ತೆ ಮಾವ ಇದ್ರು ಅವಾಗ, ಈಗ ಅತ್ತೆ ಇದ್ದಾರೆ. ಮತ್ತೆ ಹಸ್ಬೆಂಡ್, ಇಬ್ರು ಮಕ್ಕಳು ಅವ್ರು ಹೊರಗಡೆ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ತಿಮ್ಮಯ್ಯನವರು ಏನ್ ಓದಿದ್ದಾರೆ? ಅವರು ಕೂಡ ಬಿ ಎ ಸರ್. ಹೌದಾ? ಇಬ್ರು ಗ್ರಾಜುಯೇಟ್ಸ್. ಕೃಷಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದೀರಿ. ಎಷ್ಟೆಕರೆ ತೋಟ ಇದೆ, ಏನೇನ್ ಬೆಳೆ ಮಾಡ್ತೀರಿ ಹೇಳಿ? ತೋಟ ಒಂದ್ 20 ಇದೆ ಸರ್. ಮತ್ತೆ 1 ಅಡಿಕೆ ಕೃಷಿ ಮಾಡ್ಕೊಂಡಿದೀವಿ. ಮತ್ತೆ 2 ಮಿಶ್ರ ಕೃಷಿ ಇದೆ, ಏಲಕ್ಕಿ, ಅಡಿಕೆ, ಕಾಫಿ 3 ಇದೆ. ವೆನಿಲಾ ಕೂಡ ಇತ್ತು, ಅದು ಕೆಲವು ವೆನಿಲಾ ಎಲ್ಲ ಈಗ ಹಾಳಾಯ್ತು, ಸ್ವಲ್ಪ ಮಳೆ ಜಾಸ್ತಿ ಆಯ್ತು 2-3 ವರ್ಷದಿಂದ. ದನಕರುಗಳು? ದನಕರುಗಳು ಇದ್ದೇವೆ ಸರ್, 2 ಹಸು ಇದ್ದೇವೆ. ಎಮ್ಮೆಗಳನ್ನ ಸಾಕಿಲ್ವಾ ತಾವೆಲ್ಲ? ಹಂದಿ ಸಾಕಿದೀವಿ, ಎಮ್ಮೆ ಸಾಕಿದೀವಿ, ಮೊದ್ಲೆಲ್ಲ ಮಾಡಿದೀವಿ, ಈಗ ಅಷ್ಟು ಆಗೋದಿಲ್ಲ, ಬಿಡ್ತಾ ಬರ್ತಾ ಇದೀವಿ. 2 ಹಸು ಮಾತ್ರ ಇದ್ದಾವೆ. ಅದನ್ನೆಲ್ಲ ಮೇಯಿಸಲಿಕ್ಕೆ ಜನ, ಜಾಗ? ಜಾಗ ಪರವಾಗಿಲ್ಲ ಸರ್, ಇದೆ. ಬಟ್ ಹಾಲು ಸರಿಯಾಗಿ ಖರ್ಚಾಗೋದಿಲ್ಲ ಸರ್, ಅದೊಂದು ವೇಸ್ಟ್. ಅಲ್ಲಿ ಸುತ್ತಮುತ್ತ ಮನೆಯವರು ತಗೊಂಬಲ್ವಾ? ಎಲ್ಲರ ಹತ್ರ ಇದೆ ಸರ್, 2 ಹಸುಗಳು ಇರ್ತವೆ. ಓಹೋ, ಹಾಗೆ. ತಮ್ಮವರು ಬರುವ ಟೈಮ್ ಅಲ್ಲಿ ಆದ್ರೆ ಸ್ವಲ್ಪ ಖರ್ಚಾಗ್ತದೆ, ಮತ್ತೆ ಸ್ವಲ್ಪ ವೇಸ್ಟ್ ಸರ್. ಆ ಕಡೆ ಕಡೆ ಹೋದಾಗ ಬಂದಾಗ ಕೊಡೋದು ಮಾಡೋದು. ಓಹೋ. ಅಲ್ಲಿ ಹತ್ತಿರದಲ್ಲಿ ಹಾಲಿನ ಸೊಸೈಟಿ ಇಲ್ಲ ಅಲ್ವಾ? ಡೈರಿ ಏರಿಯಾದಲ್ಲಿ ಇಲ್ಲ, ಮಡಿಕೇರಿನೇ ಡೈರಿ. ಅರಬಿಕಾ ಮತ್ತು ರೋಬಸ್ಟಾ? ಅರಬಿಕಾ ಇದೆ ಸರ್ ಮಧ್ಯ ಮಧ್ಯ, ಬಟ್ ಹೋಗಿದೆ ಈಗ, ಅಂತ ಅರಬಿಕಾ ಇಲ್ಲ. ಮೊದ್ಲಿತ್ತು, ಅದು ಸ್ವಲ್ಪ ಟೈಮ್ ಬರೋದಲ್ಲ, ಮತ್ತೆ ಹೋಯ್ತು. ಕಾಳ್ಮೆಣಸು ಇದೆ ಅಲ್ವಾ? ಕಾಳ್ಮೆಣಸು ಇದೆ ಸರ್. ಕಿತ್ತಳೆ ಇದೆಯಾ ತೋಟದಲ್ಲಿ? ಕಿತ್ತಳೆ ಇದೆ ಸರ್. ಈ 2 ವರ್ಷದ ಮಳೆಯಲ್ಲಿ ನಮಗೆ ಬಹಳ ಲಾಸ್ ಸರ್, ಸುಮಾರೆಲ್ಲ ಬೆಳೆ ಎಲ್ಲ ಲಾಸ್ ಆಗ್ತಾ ಬಂತು. ಕಿತ್ತಳೆ ಅಂದ್ರೆ ಮರಗಳೇ ಸಾಯ್ತಾ ಬಂತು. ಅಡಿಕೆ ಎಷ್ಟು ಮರಗಳು ಇರ್ಬೋದು? ಅಡಿಕೆ ಇದೆ ಸರ್, ಫಸಲು ಕೂಡ ಸ್ವಲ್ಪ 2 ವರ್ಷದಿಂದ ಹೀಗೆ ಕೊಳೆ. 3 ಸಾರಿ ಬೋರ್ಡೋ ಸ್ಪ್ರೇ ಮಾಡ್ಬೇಕು. 3 ಸಾರಿ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಿದ್ರೂ ಕೊಳೆ ಬಿಡುದು. ಈಗ ನೋಡಿ 48 ಡೇಸ್ ಮಧ್ಯದಲ್ಲಿ ಮಳೆ ಬಿಡೋದೇ ಇಲ್ಲ, ಆಗ ಹೊಡಿತಾ ಇರ್ತದೆ. ಫುಲ್ ಡೇ ಬಿಸಿಲು ಇರ್ಬೇಕು, ಫುಲ್ ಡೇ ಬಿಸಿಲು ಇರೋದೇ ಇಲ್ಲಲ್ಲ ಸರ್. ಆ ದಿವಸ ಈವ್ನಿಂಗ್ ಮಳೆ ಬಂದ್ಬಿಟ್ರೆ ಹೋಯ್ತು ಅವತ್ತು ಮಾಡಿದ ಕೆಲಸ. ಏಣಿ ಮೇಲೆ ಹತ್ತಿ ಹೊಡಿಯೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಕೆಲಸ. ಈ ಸಾರಿ ಎಲ್ಲ ಮಳೆ ನೋಡಿದ್ರೆ ಏನ್ ಅನ್ಸುತ್ತೆ? ಸ್ವಲ್ಪ ಕಡಿಮೆ ಸರ್, ಈ ವರ್ಷ ಬೆಟರ್. ಮಳೆ ಸ್ವಲ್ಪ ಕಡಿಮೆ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ. ಯಾವಾಗ ಮಳೆ ಕಡಿಮೆ ಆಗ್ತದೆ ಅಂತ ಕಾಯ್ತಾ ಇರ್ತೀವಿ ನಾವು. ಅದೇ ಅತಿ ಆಯ್ತು ಅಂದ್ರೆ ಆತಂಕ. ಹೌದು. ಮತ್ತೆ ನಮ್ದು ಸ್ವಲ್ಪ ಡೌನ್ ಏರಿಯಾ, ಸುತ್ತಲೂ ಸ್ವಲ್ಪ ಹೈಟ್ ಇದೆ ಅಂದ್ರೆ ಎತ್ತರದ ಪ್ರದೇಶ, ಬೇರೆಯವ್ರ ತೋಟಗಳೆಲ್ಲ. ಅದರಿಂದ ಬಂದ ನೀರು ಫಿಲ್ಟರ್ ಆಗಿ ನಮಗೆ ಜಲ ಅಂತ ಹೇಳ್ತೀವಿ, ಜಲದ ಮೂಲ ಜಾಸ್ತಿ ನಮ್ಮಲ್ಲಿ. ನಮ್ಮ ಅಡಿಕೆ ತೋಟದಲ್ಲೆಲ್ಲ ನಿರಂತರ ನೀರು ಹರಿತಾ ಇರ್ತದೆ. ಬೇಸಿಗೆಲ್ಲೂ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಇದ್ದಂಗೆ ಇರ್ತದೆ ಅದು. ಏಲಕ್ಕಿಗೆಲ್ಲ ಒಳ್ಳೇದು. ನೀರು ಸೋಸ್ಕೊಂಡು ಹೋಗ್ಲಿಕ್ಕೆ ಕಾಲುವೆಗಳನ್ನು ಮಾಡಿರ್ಬೇಕಲ್ವಾ? ಮಾಡಿ ಇರ್ತೀವಿ ಸರ್ ಅದು. ಬಟ್ ಅತಿಯಾಗಿ ಮಳೆ ಬಂದಾಗ ಅದು ಆಗೋದಿಲ್ಲ, ಅಲ್ಲಿ ಬಾರಿ ಕುಸಿತದೆ, ಆಗ ಒಂದೊಂದ್ ಚರಂಡಿ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ, ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ತವ್ರ ಮನೆಯಲ್ಲಿ ಕೆಲಸಗಳನ್ನ ಕಲ್ತಿದ್ರಿ? ಕಲ್ತಿದ್ದೀವಿ ಸರ್, ಅಲ್ಲಿ ಎಲ್ಲ ಕೃಷಿ ಇತ್ತು, ಅಭ್ಯಾಸ ಇತ್ತು. ಪದವಿ ಮಾಡ್ಕೊಂಡು ಕೃಷಿ ಕುಟುಂಬದಲ್ಲೇ ಜೀವನ ಮಾಡ್ಬೇಕನ್ನೋ ಆಲೋಚನೆಯಿಂದ ಮದುವೆ ಆದ್ರೆ ಹೇಗೆ? ಇಲ್ಲ ಸರ್, ನಾನು ಜಿ ಡಿ ಸಿ ಟ್ರೈನಿಂಗ್ ಮಾಡಿದ್ದೆ, ಆಮೇಲೆ ಸ್ವಲ್ಪ ಟೈಮ್ ವರ್ಕ್ ಮಾಡ್ತಿದ್ದೆ, ಆಮೇಲೆ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಹೋಟೆಲ್ ಇಟ್ಕೊಂಡಿದ್ರು ಕುಶಾಲನಗರದಲ್ಲಿ, ಮಾವ ನೋಡ್ಕೊಳ್ತಾ ಇದ್ರು ಇಲ್ಲಿ ಆಸ್ತಿ. ಬಟ್ ಅವರಿಗೆ ಏಜ್ ಆದ್ಮೇಲೆ ಆಗಿಲ್ಲ, ಅವರಿಗೆ ಶುಗರ್ ಪ್ರಾಬ್ಲಮ್ ಎಲ್ಲ ಇತ್ತು, ಮತ್ತೆ ನಾನು ಹೋಗ್ಲೇ ಇಲ್ಲ ಮನೇಲಿ ಇದ್ದವಳು, ಹಾಗೆ ಮತ್ತೆ ಅವರು ಸಹ ಇಲ್ಲಿ ಬಂದು ಸೇರ್ಕೊಂಡ್ರು, ಹಾಗೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ತಕೊಂಡ್ವಿ ಜಾಗ, ಹಾಗೆ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ ಬಂದಿದ್ವಿ. ಹೇಗಿದೆ ನಿಮ್ಮ ಬದುಕು, ನಿಮ್ಮ ಕೆಲಸಗಳು ಹೇಳಿ? ಪರವಾಗಿಲ್ಲ ಸರ್, ಅದು ಈ 2 ವರ್ಷ ಹೆವಿ ರೈನ್ ಇಂದ ಸ್ವಲ್ಪ ಸೋಲೆ, ಬಟ್ ರೈತರಿಗೆ ಮ್ಯಾಕ್ಸಿಮಮ್ ಒಂದು ಬೆಲೆ ಫಿಕ್ಸ್ ಇರ್ಬೇಕು ಸರ್, ಅಂದ್ರೆ ಸ್ವಲ್ಪ ನೆಮ್ಮದಿ ಜೀವನ. ಬೆಲೆ ಏರಿಳಿತ ಆಗೋದು ನಾವು ಒಂದೊಂದ್ಸರಿ ಇಟ್ಕೊಂಡಿರ್ತೀವಿ, ಈಗ ಪೇಪರ್ ಇಟ್ಕೊಂಡಿದ್ವಿ ಅಂದ್ರೆ 500 ಬರ್ಬೋದು, 400 ಬರ್ಬೋದು, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇರ್ತಾರೆ, ದಿವಸಕ್ಕೆ ಒಂದೊಂದು ವ್ಯಾಲ್ಯೂಯೇಷನ್ ಆಗ್ತಾ ಇರ್ತದೆ. ಹೌದು, ಅದರಿಂದ ಸ್ವಲ್ಪ ಕಷ್ಟ ರೈತರಿಗೆ. ಎಷ್ಟಾಗುತ್ತೆ ಕಾಳುಮೆಣಸು? ಕಾಳುಮೆಣಸು 20 ಒಳಗೆ ಆಗ್ತದೆ ಸರ್, ಹೇಗೆ ಅಂತ ಇಲ್ಲ, 1 ವರ್ಷ ಕಡಿಮೆ 1 ವರ್ಷ ಜಾಸ್ತಿ, ಅದು ಯಾವ ಫಸಲು ಆದ್ರೂ ಅಷ್ಟೇ. 2 ವರ್ಷಕ್ಕೊಮ್ಮೆ ನಿಜ, ಅದರಲ್ಲೂ ಸಹ ವ್ಯಾಪಾರಸ್ಥರು ಸಹ ಮೋಸ ಮಾಡಿಬಿಡ್ತಾರೆ ಸರ್, ತಗೊಂಡೋಗ್ಬಿಡ್ತಾರೆ, ತಗೊಂಡೋದ್ಮೇಲೆ ನಾಳೆ ಅಂತೇಳಿ ನಮ್ಗೆ ಒಂದ್ ಪಾರ್ಟಿ ಹಾಗೇನೆ ಮಾಡ್ಬಿಟ್ರು. ಈಗ ತುಂಬಾ ಜನರಿಗೆ ಮಾಡಿದ್ದಾರೆ, ಬಟ್ ಜನ ಹೇಳ್ಕೊಳ್ತಿಲ್ಲ, ಹೇಳ್ಕೊಂಡ್ರೆ ಅವ್ರಿಗೊಂಥರ, ತುಂಬಾ ಜನರಿಗೆ ಮೋಸ ಆಗಿದ್ರು. ಈಗ ನಾವು ಹೇಳ್ಕೊಂಡಾಗ ನಮ್ಮ ಹತ್ರ ಹೇಳ್ತಾರೆ, ನಂದು ಈ ತರ ಆಗಿತ್ತು, ನಂದು ಈ ತರ ಆಗಿತ್ತು. ಮೋಸ ವಂಚನೆಯ ಪ್ರಕರಣಗಳು ಅಷ್ಟು ಸುಲಭವಾಗಿ ಬೆಳಕಿಗೆ ಬರೋದಿಲ್ಲ, ಜನ ಹೇಳೋದು ಇಷ್ಟಪಡಲ್ಲ. ಕೆಲವೊಂದ್ಸರಿ ಯಾರು ನಂಬಬೇಕೋ ಯಾರು ಬಿಡ್ಬೇಕು ಅನ್ನೋ ತರ ಆಗ್ಬಿಡುತ್ತೆ, ಹಂಗೆ ಆಗ್ಬಿಡ್ತದೆ ಸರ್. ಯಾವ್ದಾದ್ರು ನಾವು ಕಾಫಿ ಆದ್ರೂ ಪೆಪ್ಪರ್ ಯಾವ್ದೇ ಆದ್ರೂ ಮಾಲ್ ಹೋದ್ಮೇಲೆ ತಾನೆ ಅವ್ರು ನಮಗೆ ದುಡ್ಡು ಕೊಡೋದು. ಉಂಡೆ ಕಾಫಿ ಮಾಡ್ತೀರಾ, ಬೇಳೆ ಮಾಡಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಬೇಳೆ ಮಾಡೋದಿಲ್ಲ, ಉಂಡೆ ಕಾಫಿ ಕೊಡ್ತೀವಿ. ಕಾಳುಮೆಣಸಿನಲ್ಲಿ ಗರಿಷ್ಠ ಅಂತಂದ್ರೆ ಯಾವ ಬೆಲೆಯನ್ನ ಕಂಡಿದ್ದೀರಿ? ಗರಿಷ್ಠ ಅಂದ್ರೆ 600 ಕೊಟ್ಟಿದ್ದೀವಿ ಸರ್, 700 ಬಂದಿತ್ತು, ನಾವು ಆಗ ಹಂಗೆ ಕೊಟ್ಟಿಲ್ಲ, ಮತ್ತೆ 600 ಹತ್ರ ಕೊಟ್ಟಿದೀವಿ, ಆಗ ಅಷ್ಟ ಇರ್ಲಿಲ್ಲ. ಒಂದೊಂದ್ ವರ್ಷ ಕಡಿಮೆ ಇರುವಾಗ ರೇಟ್ ಬರ್ತದೆ, ಹೇಗೆ ಅಂತ ಇಲ್ಲ, ಅದೊಂಥರ ಲಕ್ಷ. ನಿಜ, ಅಡಿಕೆ ಪೂರ್ಣ ಹಸಿದ್ನೇ ಮಾರಾಟ ಮಾಡ್ಬಿಡ್ತೀರೇನ ಅಲ್ವಾ? ಅಡಿಕೆ ಹಸಿ ಮಾರ್ತೀವಿ ಸರ್. ಕಾಫಿ ತೋಟದಲ್ಲಿ ಅಲ್ಲೆಲ್ಲ ಹಾಕೊಂಡಿದ್ದೀರಾ ಅಡಿಕೆ? ಕಾಫಿ ತೋಟದಲ್ಲಿ ಹಾಕಿಲ್ಲ, ನಾನು ಹೇಳ್ದಲ್ಲ 3 ಎಕರೆ ಮಿಶ್ರ ಕೃಷಿ ಮಾಡಿದೀವಿ, ಅದು ಮೊದ್ಲು ಗದ್ದೆ ಇತ್ತು, ಗದ್ದೆಗೆ ತುಂಬಾ ಆಯ್ತು, ಈಗ ಅದಕ್ಕೂ ಬೇರೆ ಖರ್ಚು ಜಾಸ್ತಿ, ಸುಮ್ನೆ ಜಾಸ್ತಿ ಬೇಡ ಅಂತ ಅದನ್ನ ಮಿಶ್ರ ಬೆಳೆ ಮಾಡ್ಕೊಂಡ್ವಿ. ಮಿಶ್ರ ಬೆಳೆ ಏಲಕ್ಕಿನು ವೆನಿಲ್ಲಾನು ಎಲ್ಲ ಅದರಲ್ಲೇ ಬೆಳಿತೀವಿ. ಅಡಿಕೆ ಜೊತೆಗೆ ಏಲಕ್ಕಿನು ಅಲ್ಲೆಲ್ಲ ಹಾಕೊಂಡಿದ್ರಿ, ಮತ್ತೆ ವೆನಿಲ್ಲಾ ಈಗಲೂ ಇದೆಯಾ? ವೆನಿಲಾ ಇಲ್ಲ ಸರ್, ವೆನಿಲಾ ಬಳ್ಳಿ ಎಲ್ಲ ಹೋಗ್ಬಿಡ್ತು. ಅಡಿಕೆ ಮರಕ್ಕೆ ಹಾಕಿದ್ವಿ, ಅದು ತುಂಬಾ ಸ್ಮೂತ್ ವೆನಿಲಾ. 1 ವರ್ಷ ಅಡಿಕೆ ಹೆವಿ ಇತ್ತು, ಹೆವಿ ಇದ್ದಾಗ ಕುಯ್ಯುವಾಗ ಎಲ್ಲ ಕಟ್ಕಟ್ಟಾಗಿ ಬಿದ್ದು ಹೋಗ್ಬಿಡ್ತು ಬಳ್ಳಿ. ಅಡಿಕೆ ಜೊತೆಗೆ ಬೆಳೆಸಿರೋ ಈ ವೆನಿಲಾದಲ್ಲಿ ಎಲ್ಲಿವರೆಗೂ ಕಾಯಿ ಪಡ್ಕೊಂಡಿದ್ರಿ? ತಮಿಳ್ನಾಡಲ್ಲಿ ಒಂದು ಕಂಪನಿ ಅವರು ಬಂದು ನನ್ನ ಮೆಂಬರ್ಶಿಪ್ ಮಾಡ್ಕೊಂಡಿದ್ರು, ಮತ್ತೆ ಅವರು ತಗೊಂಡೋಗ್ತಾ ಇದ್ರು 2-3 ವರ್ಷ. ಕಾಯಿ ಬಾಳನೆ ಕೊಡ್ತಾ ಇದ್ದೆ, ಮತ್ತೆ ಪಾಲಿನೇಷನ್ ಅದೆಲ್ಲ ನಾನೇ ಮಾಡ್ತಿದ್ದೆ, ಡ್ರೈ ಮಾಡೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಅಂತ ಅನಿಸ್ತು, ಮತ್ತೆ ಅವ್ರು ಬಂದು ಬಂದು ಕಾಯಿ ತಗೊಂಡೋಗ್ತಾ ಇದ್ರು. ಹಸಿದು ಎಷ್ಟು ಸಿಕ್ಕಿದೆ, ಏನ್ ಬೆಲೆ ಲಭಿಸಿದೆ ತಮಗೆ? ಹಸಿದರಲ್ಲಿ ಒಂದು 5,000-10,000 ಹಾಗೆಲ್ಲ ಸಿಕ್ತಿತ್ತು ಸರ್. ಓಹೋ, 5,000-10,000 ರೂಪಾಯಿ ದುಡ್ಡು ಸಿಕ್ತಿತ್ತು. ಸಿಕ್ತಿತ್ತು, ಅಂತ ಕೆಲಸ ಏನ್ ಮಾಡಿಲ್ಲ, ಅದೇ ಪಾಲಿನೇಷನ್ ಮಾತ್ರ ಡೈಲಿ ಬೆಳಗ್ಗೆ ಮಾಡಬೇಕು ಅದ್ ಕೆಲಸ. ಅಡಿಕೆ ಜೊತೆಗೆ ಕಾಳುಮೆಣಸು ಮತ್ತೆ ಏಲಕ್ಕಿ ಇದನ್ನು ಹಾಕೊಂಡಿದ್ದಾರೆ, ಹೇಗೆ? ಕಾಳುಮೆಣಸನ್ನು ಕೆಲವೊಬ್ರು ಅಡಿಕೆಗೆ ಹಾಕಿದೀವಿ ಸರ್, ಬಟ್ ಅದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಸ್ವಲ್ಪ ನೆರಳಾಯ್ತ, ನೀರು ಜಾಸ್ತಿ ಆಯ್ತು, ಏನು ಗೊತ್ತಿಲ್ಲ. 2 ವರ್ಷಕ್ಕೊಮ್ಮೆ ತೆಳ್ಳಗೆ ತರಬಹುದು. ತೋಟದಲ್ಲಿ ಬಾಳೆ ಇದೆಯಾ? ಬಾಳೆ ಇದೆ ಸರ್, ಬಾಳೆ ಬೇಕಾದಷ್ಟಿದೆ. ಓಹೋ, ಎಂತೆಂತ ಬಾಳೆ? ಕೊರೋನಾದಲ್ಲಿ ಯಾವ್ದು ಖರ್ಚಾಗ್ತಿಲ್ಲ, ನಮ್ಮ ಬಾಳೆಹಣ್ಣು, ನಿಂಬೆಹಣ್ಣು, ಕಿತ್ತಳೆ ಇಂಥವೆಲ್ಲ ಸ್ವಲ್ಪ ವೇಸ್ಟ್ ಆಗ್ತವೆ. ಓಹೋ, ಎಂತೆಂತ ಬಾಳೆ ಇದೆ? ಬಾಳೆ ಎಲ್ಲಾ ತರದಿದೆ ಸರ್, ಹೂ ಬಾಳೆ ಜಾಸ್ತಿ, ಮತ್ತೆ ಗದ್ದೆಯಲ್ಲಿ ಸ್ವಲ್ಪ ನೇಂದ್ರ ಹಾಕೊಂಡಿದ್ವಿ, ಅದು ಅಷ್ಟೇ, ಈ ಸರಿ ಏನ್ ರೇಟ್ ಇಲ್ಲ. 1 ಎಕರೆ ಶುಂಠಿ ಹಾಕಿದೀವಿ, ಅದು ಆಗಿ ಆಗ್ದಿಲ್ಲ ಇನ್ನು. ಓಹೋ, ತೀರ ಹಾಕಿದ್ದು. ಕೊರೋನಾದ್ದು ಗಲಾಟೆ ಏನು ಕಡಿಮೆ ಆಯ್ತು ಒಂದ್ ರೀತಿಯಲ್ಲಿ, ಈಗ ಕರ್ಫ್ಯೂ ಅಥವಾ ನಿರ್ಬಂಧ ಓಡಾಟದ್ದು ಅದೆಲ್ಲ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಇನ್ನೂ ಬೇಡಿಕೆ ಬರ್ಲಿಲ್ವಾ? ಬೇಡಿಕೆ ಬಂದಾಗ ಮಳೆ ಶುರು ಆಯ್ತಲ್ಲ ಸರ್, ಈ ಮಳೆ ಶುರು ಆದಾಗ ನಾವು ಫ್ಲಾಟಿಗೆ ಹೋಗ್ಲಿಕ್ಕೆ ರೋಡ್ ವ್ಯವಸ್ಥೆ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು. ಹಾಗೆ ಈಗ ಸ್ವಲ್ಪ ರೇಟ್ ರೇಸ್ ಆಗಿತ್ತು ಜೂನ್ ಜುಲೈಯಲ್ಲಿ, ಅಷ್ಟರಲ್ಲಿ ಸ್ವಲ್ಪ ವ್ಯಾಪಾರಸ್ಥರು ಹಿಂದೆ ಮುಂದೆ ನೋಡ್ತಾರೆ, ಅದು ಆಗ ಸ್ಟಾರ್ಟ್ ಆಗಿದೆ ಅಷ್ಟೇ, ಅಷ್ಟೊತ್ತಿಗೆ ಮತ್ತೆ ಪುನಃ ಮಳೆ ಜೋರಾಗಿ ಹಾಗೆ ಸ್ಟಾಪ್ ಆಗ್ಬಿಡುತ್ತೆ, ಕೊಟ್ಟು ಬಿಡೋಣ ಅಂತ ಅಂದ್ಕೊಂಡ್ವಿ. 20 ಎಕರೆ ಕಾಫಿ ತೋಟ ಗದ್ದೆ ಅಡಿಕೆ ಇದನ್ನೆಲ್ಲ ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಳು ಕಾಳುಗಳು ಇರಬೇಕು ಅಲ್ವಾ? ಇರ್ತಾರೆ ಸರ್, ಅಸ್ಸಾಂ ಅವ್ರನ್ನ ಸ್ವಲ್ಪ ತಗೊಳ್ತೀವಿ ನಾವು ಜಾಸ್ತಿ, ಅವರೇ ಸ್ವಲ್ಪ ನಮಗೆ ಸೂಕ್ತ ಅನಿಸ್ತೀವಿ, ಸುಮಾರು ವರ್ಷದಿಂದ ನಾವು ಅವ್ರನ್ನೇ. ಹೌದಾ? ಅವರಲ್ಲಿ ಉಳ್ಕೊಳ್ಳಿಕ್ಕೆ ರೂಮ್ ಇದೆ ಸರ್. ನಾವು ಒಂದು ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ವಿ, ಆ ಗೆಸ್ಟ್ ಹೌಸ್ ನ ಅವ್ರಿಗೆ ಬಿಟ್ಕೊಟ್ವಿ, ಆಮೇಲೆ ಆಗ ಚಿಕ್ಕದಾಗಿ ಮಾಡ್ಕೊಂಡಿದ್ವಿ, ಈಗ ಹೊಸ ಮನೆ ಮಾಡ್ಕೊಂಡು ಅದರಲ್ಲಿ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ವಿ. ಓಹೋ, ಎಷ್ಟು ಜನ ಇದ್ದಾರೆ ಕಾರ್ಮಿಕರು? ಕಾರ್ಮಿಕರು ಒಂದು 10-15 ಜನ ಬೇಕಾಗ್ತದೆ ಸರ್ ಕ್ರಾಪ್ ಕುಯ್ಯುವ ಟೈಮಲ್ಲಿ. ಉಳಿದಂತೆ ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೂ ಜನ ಇರ್ಲೇಬೇಕಲ್ವಾ? ಈಗ ಇಲ್ಲ ಸರ್, ಇದ್ದಂಗೆ ಇಟ್ಕೊಂಡಿಲ್ಲ, ನಾವು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾ ಇರ್ತೀವಿ, ಮತ್ತೆ ಮಧ್ಯ ಅಲ್ಲಿ ಇಲ್ಲಿ ಸಿಗ್ತಾರೆ. ಈಗ ಈ ಸೀಸನ್ ಅಲ್ಲಿ ತುಂಬಾ ಫೋನ್ ಮಾಡ್ತಾ ಇದ್ದಾರೆ, ತಂದು ಹಾಕೋಬಿಟ್ರೆ ಮಳೆಯಲ್ಲಿ ಕಂಟಿನ್ಯೂಸ್ ಕೆಲಸ ಕೊಡೋದು ಕಷ್ಟ. ಅಸ್ಸಾಂ ಬಿಹಾರ್ ಕಡೆಯಿಂದ ಬಂದಿರೋರು ಮಲೆನಾಡಲ್ಲಿ ಬಹಳ ಕಡೆ ಇದಾರಲ್ವಾ? ಹೌದು ಸರ್, ಅವ್ರಿದ್ದಕ್ಕೆ ಸ್ವಲ್ಪ ಒಳ್ಳೇದು ಸರ್ ಇವಾಗ. ಹೌದ್ರ? ಇಲ್ಲದಿದ್ರೆ ಇಲ್ಲಿ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್. ಚೆನ್ನಾಗಿ ಕೆಲಸ ಮಾಡ್ತಾರೆ? ಮಾಡ್ತಾರೆ ಸರ್, ಗೊತ್ತಿರೋರು ತುಂಬಾ ಕೆಲಸ ಮಾಡ್ತಾರೆ, ಬೇರೆ ಈ ಲೋಕಲ್ ಜನರಿಗೆ ಹೋಲಿಸ್ಕೊಂಡ್ರೆ ಟೈಮಿಂಗ್ಸ್ ಎಲ್ಲ ಜಾಸ್ತಿ ಅವ್ರದ್ದು. ಓಹೋ, ಚೆನ್ನಾಗಿ ಕಲಸಿ ಕೊಟ್ರೆ ಕಲಿತಾರೆ. ಮತ್ತೆ ಕಾಫಿ ಎಲ್ಲ ನಾವು ಕೆಜಿಗೆ ಕೊಡ್ತೀವಿ, ಕೆಜಿ ಲೆಕ್ಕದಲ್ಲಿ ಆದ್ರೆ ಒಳ್ಳೆ ಕಾಫಿ ಕುಯ್ತಾರೆ ಅವರು. ಈಗ ಅವ್ರದ್ ಭಾಷೆ ಬೇರೆ, ನಿಮ್ದು ಭಾಷೆ ಬೇರೆ, ಹೆಂಗೆ ಸಂವಹನ ಮಾಡ್ತೀರಿ, ಹೇಗೆ ನಿಭಾಯಿಸ್ತೀರಿ? ಹಿಂದಿ ಎಲ್ಲ ಕಲ್ತ್ಕೊಂಡಿದೀವಿ ಸರ್, ನಾವು ಗೆಸ್ಟ್ ಹೌಸ್ ಎಲ್ಲ ಇರೋದೆಲ್ಲ ಹಿಂದಿ ಎಲ್ಲ ಬರ್ತದೆ. ಓ ಹಾಗೆ. ಪದವಿ ಮಾಡಿಕೊಂಡು ಕೃಷಿಯಲ್ಲಿ ಇಳಿದ್ರಿ, ಮತ್ತೆ ಆಸಕ್ತಿಯಿಂದ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಿ ಅಲ್ವಾ? ಹೌದು ಸರ್. ಮನೆ ಕೆಲಸ ಅಲ್ದಲ್ಲೇ ಜಮೀನಲ್ಲಿ ತೋಟದಲ್ಲಿ ಕೆಲಸಗಳನ್ನ ನಿರ್ವಹಣೆ ಮಾಡೋದು, ನೀವು ಕೈಮುಟ್ಟು ಕೆಲಸ ಮಾಡೋದು ಇದ್ದಿದ್ದೆ ಅಲ್ವಾ? ಹೌದು ಸರ್. ಆಳು ಕಾಳುಗಳ ಅವಲಂಬನೆ ಮಾಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತಷ್ಟು ಖರ್ಚುಗಳನ್ನ ಕಮ್ಮಿಗೊಳಿಸಿಕೊಂಡು ಲಾಭ ಮಾಡ್ಕೋಬೇಕು. ನಿಮ್ಮ ಅತ್ತೆಯವರು ಗಂಗಮ್ಮನವರು? ಕೊಡ್ತೇನೆ ಸರ್ ನೋಡಿ. ನಮಸ್ಕಾರ ತಾಯಿ. ನಮಸ್ಕಾರ. ತಮ್ಮ ಹೆಸರು ಗಂಗಮ್ಮನವರು ಅಲ್ವಾ? ಹೌದು. ತಮಗೆ ವಯಸ್ಸು ಎಷ್ಟಾಗಿದೆ ಅಮ್ಮ? ನನಗೆ 84. 84? ಓಹೋ. ಆಗ ಏನ್ ಓದಿದ್ರಿ? ಓದಿದಾರ ಕಡಿಮೆ. ಶಾಲೆಗೆ ಹೋಗಿದ್ದೀರಾ ಅಥವಾ ಅಲ್ಪ ಸ್ವಲ್ಪ ಓದಿದ್ದೀರಾ? ಶಾಲೆಗೆ ಹೋಗಿದ್ದೀನಿ. ಆದ್ರೂ ಸ್ವಲ್ಪ ಓದಿದ್ರಿ, ಆಮೇಲೆ ಕೃಷಿಯಲ್ಲಿ ಪೂರ್ಣ ತೊಡಸ್ಕೊಂಡು ಬಂದಿದ್ರಿ ಅಲ್ವಾ? ಆಮೇಲೆ ಕೃಷಿಯ ಮೇಲೆ ಆಯ್ತು. ಕುಂದು ಬೆಟ್ಟದಲ್ಲಿ ಶಾಲೆಗಳೆಲ್ಲ ಸ್ವಲ್ಪ ದೂರ ಇತ್ತು. ಎಲ್ಲಿವರೆಗೂ ಗಟ್ಟಿ ಕೆಲಸಗಳನ್ನ ಮಾಡ್ಕೊಂತ ಬಂದ್ರಿ? ಎಷ್ಟನೇ ವಯಸ್ಸಿನವರೆಗೆ ಕೆಲಸ? ಈಗ 4-5 ವರ್ಷ ಆಯ್ತು ಕಡಿಮೆ. ಇಲ್ಲೇ ನಮ್ಮ ಸ್ವಲ್ಪ ಚಿಲ್ಲರೆ ಪಡಿ ಮಾಡ್ಕೊಂಡಿದ್ದೆ, ಈಗ ಏನು ಮಾಡಕ್ಕಾಗಲ್ಲ. ಹೌದಾ? ಅಂದ್ರೆ 70-75 ತನಕ ಅಥವಾ 80 ವಯಸ್ಸಿನ ತನಕ ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂತ ಬಂದಿದ್ರೆ ಈಗ ಸುಸ್ತಾಗ್ತಾ ಇದೆಯಾ? ಈಗ ಸ್ವಲ್ಪ ಕೆಲಸ ಎಲ್ಲ ಮಾಡಕ್ಕಾಗಲ್ಲ, ಒಂದು ಕಾಲೇ ಸರಿ ಬರಲ್ಲ. ಓಹೋ. ಏನ್ ಮಾಡ್ತೀರಿ ಮತ್ತೆ? ಈಗ ಸಣ್ಣ ಸಣ್ಣ ಕೆಲಸಗಳಾದ್ರೂ ಬಿಡುದಿಲ್ಲ ನೀವೆಲ್ಲ ಕೆಲಸ ಮಾಡಿರೋರು ಅಲ್ವಾ? ಮನೆಯೊಳಗೆ ಚಿಲ್ಲರೆ ಪಡಿ ಮಾಡ್ಕೊಂಡಿರೋದಷ್ಟೇ. ತೋಟಕ್ಕೆ ಹೋಗೋದು? ಈಗ ತೋಟ ನೋಡಕ್ ಆಸೆ ಆಯ್ತದೆ, ಹೋಗೋದೆಲ್ಲ ಕಡಿಮೆ ಆಯ್ತು 4-5 ವರ್ಷದಿಂದ. ನಡಿಲಿಕ್ಕೆ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಏನು ತೊಂದ್ರೆ ಇಲ್ಲ ಅಲ್ವಾ? ಅದೇನ್ ತೊಂದ್ರೆ, ದಣ್ಣ ಇಲ್ಲದ ನನಗೆ ಓಡಾಡಕ್ಕಾಗಲ್ಲ. ಸಪೋರ್ಟ್ ಬೇಕಾ? ಸಪೋರ್ಟ್ ಬೇಕು. ಹೇಳಿ ಅಮ್ಮ, ಈಗ ನಿಮ್ಮ ಮನೆತನದ ಅಭಿವೃದ್ಧಿಯನ್ನ ಹೇಗೆ ನೀವು ಕೈಮುಟ್ಟಿ ಕೆಲಸ ಮಾಡಿ ನೆರವಾಗಿದ್ದೀರಿ ಅಥವಾ ಹೇಗೆ ಹೇಗೆ ಕೆಲಸ ಮಾಡ್ತಾ ನಿಮ್ಮ ಮನೆತನವನ್ನ ಬೆಳೆಸಿದಿರಿ? ಬಾರಿ ಕಷ್ಟಲ್ಲಿಯೇ ಜೀವನ ಮಾಡಿದ್ದು ಸರ್. ಚೆನ್ನಾಗಿ ಶ್ರಮ ಪಟ್ಟಿದ್ದೀರಿ. ಶ್ರಮ ಕಷ್ಟಪಟ್ಟಿದ್ದೀನಿ ನಾನು. ಆರೋಗ್ಯ ಹೇಗಿದೆಯಮ್ಮ? ಆರೋಗ್ಯ ಈಗ ತೊಂದರೆ ಇಲ್ಲ, ಅದೇ ಸ್ವಲ್ಪ ಓಡಾಡುದು ಮಾಡುದು ಇದೆ ಕಷ್ಟ. ವಯಸ್ಸಿನ ಇತಿಮಿತಿಯಲ್ಲಿ ಆಗ್ತದೆ, ಆಗೋದಿಲ್ಲ, ಏನ್ ಮಾಡೋದು ಹೇಳಿ. ಹೌದು, ಸಕ್ಕರೆ ಕಾಯಿಲೆ ಅದು ಇದು ಅಂತ ಹೇಳ್ತಾರಲ್ಲ, ಹೇಗೆ ಅದೆಲ್ಲ ಸ್ವಲ್ಪ ಇತ್ತು, ಅದೆಲ್ಲ ಸ್ವಲ್ಪ ನಾವು ಇಲ್ಲಿ ನಮ್ಮ ಚಾರವಣೆಯಲ್ಲಿ ಒಂದು ಡಾಕ್ಟರ್ ಇದೆ, ಅವರೆಲ್ಲ ಹೇಳಿ ಸ್ವಲ್ಪ ಕಡಿಮೆ ಆಯ್ತು ನಾಡ ಔಷಧಿ ಎಲ್ಲ ಮಾಡಿಕೊಂಡು. ಹೌದಾ? ನಾಡ ಔಷಧಿಯನ್ನು ನೀವು ಮಾಡ್ಕೊಳ್ಳುವ ಒಂದು ಕಲೆಯನ್ನ ಕಲ್ತಿದ್ರಿ ಅಲ್ವಾ? ಇಲ್ಲಿ ಅಮೃತ ಬಳ್ಳಿ ಉಂಟಲ್ಲ, ಆ ಸೊಪ್ಪನ್ನೆಲ್ಲ ದಿವಸ ಒಂದೊಂದು ಎರಡೆಡೆಗೆ ತಿನ್ಕೊಂಡು. ಸೊಪ್ಪು ನೇರವಾಗಿ ತಿನ್ನೋದು ಅನುಕೂಲ ಆಗ್ತದಲ್ವಾ? ಅದರಲ್ಲಿ ಹಾಗೆ ಕಂಟ್ರೋಲ್ ಆಯ್ತು. ಓಹೋ, ಬಿಪಿ ಅದು ಇದು ಅಂತ ಹೇಳ್ತಾರಲ್ಲ, ಯಾವ್ದು ಇಲ್ಲ ಅಲ್ವಾ? ಇತ್ತು, ಈಗ ಅದು ಬಿಪಿ ಎಲ್ಲ ಇಲ್ಲ ನನಗೆ, ಈಗ ಕಡಿಮೆ ಆಗಿದೆ. ಓ, ಬಂದು ನೆಂಟರ ತರ ಬಂದು ಹೋಗಿದೆ ವಾಪಸ್ ಅಲ್ವಾ? ಹೌದು. ಊಟ ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಮ್ಮ? ಊಟ ಎಲ್ಲ ಆಯ್ತದೆ. ಏನ್ ಇಷ್ಟಪಟ್ಟು ಊಟ ಮಾಡ್ತೀರಿ? ಊಟ ಎಲ್ಲ ಮಾಮೂಲು, ನನಗೆ ಅದೇ ಆಗಬೇಕು ಇದೇ ಆಗ್ಬೇಕು ಏನಿಲ್ಲ. ಹೇಳಿ, ಈಗ ಹೆಣ್ಮಕ್ಳು ಮಹಿಳೆಯರು ಕೃಷಿಯಲ್ಲಿ ಹೇಗೆ ತೊಡಸ್ಕೊಳ್ಬೇಕು, ಮನೆತನದ ಅಭಿವೃದ್ಧಿಯಲ್ಲಿ ಹೇಗೆ ಭಾಗಿಯಾಗ್ಬೇಕು ಅನ್ನೋದು ನಿಮ್ಮ ಒಂದು ಆಲೋಚನೆಯಿಂದ ನಿಮ್ಮ ಅನುಭವದಿಂದ ಮಾತಾಡಿ. ಈಗೇನು ತೊಂದರೆ ಇಲ್ಲ, ಎಲ್ಲರೂ ಮಕ್ಕಳು ಅವರು ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಚೆನ್ನಾಗಿದ್ದಾರೆ. ಈಗ ಬೇರೆಯವ್ರಿಗೂ ಶ್ರಮ ಪಟ್ರನೆ ಕಷ್ಟಪಟ್ರನೆ ಬೆಳವಣಿಗೆ ಅಲ್ವಮ್ಮ? ಅದಕ್ಕೆ ನೀವು ಕಷ್ಟಪಟ್ಟಿದ್ದನ್ನ ನೆನಪು ಮಾಡಿಕೊಂಡು ನಮ್ಮ ಯುವತಿಯರಿಗೆ ಹೆಣ್ಮಕ್ಳಿಗೆ ಕೆಲವೊಂದು ಹಿತವಚನೆ ಹೇಳ್ಬೋದು ನೋಡಿ. ಏನ್ ಮಾಡುದ್, ನಾವ್ ಹೇಳ್ಕೊಂಡ್ರೆ ಓ ನೀವು ಕೊಚ್ಚಿಕೊಳ್ತೀರ ಹೇಳ್ತಾರೆ. ಓ ಹಾಗೆ, ಅಲ್ಲ ಆದ್ರೂ ಶ್ರಮ ಪಡಿ, ಅದು ನಿಮಗೂ ಅನುಕೂಲ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಅನೇಕ ಕೆಲಸಗಳು ಚೆನ್ನಾಗಿ ಆಗ್ತಾವ ಅಂತ ಅನ್ಕೊಂಡು ಹೇಳ್ಬೋದು, ತಪ್ಪೇನಿಲ್ಲ ಅಲ್ವಾ? ಹೌದು ಹೌದು, ನೀವು ಹಿಂಜರಿತಾ ಇದ್ರಿ ಯಾಕೆ ಹೇಳೋದಂತ ಅಲ್ವಾ? ನಿಮ್ಮ ವಿಶ್ರಾಂತಿ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಅಡಚಣೆ ಮಾಡಿದ್ವಿ, ಬೇಸರ ಮಾಡ್ಕೋಬೇಡಿ. ಯಶೋಧಮ್ಮನರಿ ಕೊಡಿ ಅಮ್ಮ. ನಮಸ್ಕಾರ. ನಿಮ್ಮ ಮಕ್ಕಳನ್ನ ಕೃಷಿಯಲ್ಲಿ ತೊಡಗಿಸ್ಕೊಂತ ಬಂದು ಕೆಲಸಗಳನ್ನ ಕಲಿಸಿದ್ರ? ಇಲ್ಲಿ ಇದ್ದಾಗೆಲ್ಲ ಕಲ್ತಿದ್ರು ಸರ್, ಮತ್ತೆ ಮಿಷಿನರಿ ಕೆಲಸ, ಟಿಲ್ಲರ್ ಉಡೋದು ಆ ತರದೆಲ್ಲ ಮಾಡ್ತಾರೆ. ಹೌದಾ? ಬಟ್ ತುಂಬಾ ಮಣ್ಣಲ್ಲಿ ಕೆಲಸ ಮಾಡೋದು ಅಂತದೆಲ್ಲ ಈಗೇನ ಅವ್ರು ಯಾರು ಮಾಡೋದು ಇಲ್ಲ ಅಲ್ಲ. ಅಲ್ಲ ಕೆಲವೊಬ್ರಿಗೆ ಬಹಳ ಆಸಕ್ತಿ. ಬಹಳ ಆಸಕ್ತಿ ಅಂತೇನಿಲ್ಲ, ಬಟ್ ಎಲ್ಲ ಕೆಲಸ ಗೊತ್ತಿದೆ, ನೋಡಿ ಎಲ್ಲ ಗೊತ್ತಿದೆ ಅವ್ರಿಗೆ ಮಾಡಿದ್ದಾರೆ. ಏನೇನು ಓದಿದ್ರು? ಗಂಟೆ ಮಾಡಿದ್ದಾರೆ. ಏನೇನು ಓದಿದ್ರು ಮಕ್ಕಳು? ಒಬ್ಬ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ ಸರ್, ಮತ್ತೆ ಐಟಿಐ ಮಾಡಿದ್ರು. ಓಹೋ, ಸರಿನೇ. ಇಬ್ರಿಗೂ ಉದ್ಯೋಗ ಸಿಕ್ತು, ಹೊರಗಡೆ ಹೋಗಿದ್ದಾರೆ. ಹೌದು ಸರ್. ಆಮೇಲೆ ಬರ್ತಾರೆ ಅಲ್ವಾ? ಬರ್ತಾರೆ ಸರ್. ಹೌದು ಹೌದು. ಒಟ್ಟಾರೆ ಹೇಳಿಮ್ಮ, ಕೃಷಿಯಲ್ಲಿ ನೀವು ಪದವಿ ಮಾಡ್ಕೊಂಡು ಭಾಗಿಯಾಗಿದ್ದೀರಲ್ಲ, ಏನನ್ಸುತ್ತೆ ಸಮಸ್ಯೆಗಳ ಮಧ್ಯದಲ್ಲಿನೂ ಕೃಷಿ ಹೇಗನ್ಸುತ್ತೆ? ತೊಂದ್ರೆ ಇಲ್ಲ ಸರ್, ಎಲ್ಲಾ ಫೀಲ್ಡ್ ಅಲ್ಲಿ ಸಮಸ್ಯೆಗಳು ಇದ್ದದ್ದೇ. ಹೌದು. ಈಗ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರೆ ಅವರಿಗೂ ಒಂದು ಮೈಂಡ್ ಅಲ್ಲಿ ಒಂದು ಟೆನ್ಷನ್ ಇರ್ತದೆ, ಒಂದು ಫೈಲ್ ಗಳು ಮೂವ್ ಮಾಡಬೇಕು, ಪ್ರತಿಯೊಂದು ಕೆಲಸ ಅವ್ರಿಗೂ ಟೆನ್ಷನ್ ಇದೆ. ಹೌದು ಹೌದು, ನಿಜ. ಬಟ್ ಇದು ದೈಹಿಕವಾಗಿ ಒಂದು ವ್ಯಾಯಾಮನು, ನಾವು ಮಾಡಿರೋ ಕೃಷಿ ನಮ್ಗೆ ಕೈ ಹಿಡಿದ್ರೆ ಅದ್ರಲ್ಲಿ ಏನು ಬೇಜಾರಿಲ್ಲ ಅಲ್ವಾ? ಮತ್ತೆ ಈ ಪ್ರಕೃತಿದ ಒಂದ್ ಎರಡು ವರ್ಷದಿಂದ ಅದೊಂದು ಸ್ವಲ್ಪ ಹೊಡುತ್ತೇನೆ. ಹೌದು ಹೌದು, ನಿಜ. ಆ ತರದಿಲ್ಲದಿದ್ರೆ ಈಗ ನಾವು ಏನು ಅಂತ ಬೇಜಾರಿಲ್ಲ ರೈತರಿಗೆ. ಹೌದು, ಅನಾನುಕೂಲಗಳ ಮಧ್ಯದಲ್ಲಿನೂ ಅನುಕೂಲಗಳಿದಾವೆ. ಹೌದೌದು, ಈ ಕೊರೋನಾದಂತ ಸಂದರ್ಭ ಎಲ್ಲ ನೋಡುವಾಗ ಈ ರೈತರಿಗೇನೆ ಒಂದು ಒಳ್ಳೇದು ಅಂತ ಹೇಳ್ಬೋದು. ನಾವು ಹೇಗಿದ್ರು ಕಾಫಿ ಮತ್ತೆ ಪೆಪ್ಪರು ಕಾಡ್ಮೋಮ್ ಏನಿದ್ರು ಡ್ರೈ ಮಾಡಿ ಮಾರ್ತೇವೆ, ಅದು ಡ್ರೈ ಆಗಿದ್ನ ಇಟ್ಕೊಂಡು ನಾವು ಯಾವಾಗ ಬೇಕಾದ್ರು ಮಾರ್ಕೋಬಹುದು. ಹೌದು. ಬಟ್ ಈಗ ತರಕಾರಿ ವ್ಯಾಪಾರ ಮಾಡೋನು, ಹಣ್ಣು ವ್ಯಾಪಾರ ಮಾಡೋರು ಇವರೆಲ್ಲ ಅವತ್ತಿದ್ದು ಅವತ್ತೇ ಮಾರಬೇಕಾಗ್ತದೆ, ಅದು ಕುಯ್ದು ಇಟ್ಕೊಳಕು ಆಗೋದಿಲ್ಲ, ಹಾಳಾಗ್ಬಿಡ್ತದೆ ಅಲ್ವಾ? ಆ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಸ್ವಲ್ಪ ಬೆಟರ್ ನಾವು ಅಂತ ಅನ್ಕೋಬಹುದು. ನಿಜ ನಿಜ ನಿಜ. ಎಲ್ಲಾ ಕಸಬುದಾರರಿಗೆ ತಾವ್ ಹೇಳಿದಂಗೆ ಕಷ್ಟಗಳು ತಪ್ಪಿದ್ದಲ್ಲ. ತಪ್ಪಿದ್ದಲ್ಲ ಸರ್. ಹೌದು ಹೌದು. ಕೃಷಿಯಲ್ಲಿ ನೋಡ್ತಾ ನೋಡ್ತಾ ನಿಧಾನ ಆದ್ರೂ ಬೆಳವಣಿಗೆ ಆಗಿದ್ರಿ, ಮಕ್ಕಳನ್ನ ಓದಿಸಿದ್ರಿ, ಮತ್ತೆ ಇತರೆ ಖರ್ಚುಗಳಿಗೆ ಕೃಷಿಯಿಂದ ಅನುಕೂಲ ಆಗಿದೆ ಅಲ್ವಾ? ಹೌದು ಸರ್. ನೀವು ಬಹಳ ಇಷ್ಟಪಟ್ಟು ಕೆಲಸ ಮಾಡೋದೇನು ಕೃಷಿಯಲ್ಲಿ? ಗಿಡ ಕಪಾತು ಸ್ವಲ್ಪ ಇಷ್ಟ ಸರ್ ನನಗೆ. ಓಹೋ. ಕಪಾತು ಸಾಧಾರಣ ನಾನೇ ಜಾಸ್ತಿ ಮಾಡೋದು, ಲೇಬರ್ ತಕ್ಕೊಳ್ಳೋದು ಕಡಿಮೆ ಅದಕ್ಕೆ. ಹೌದ್ರಾ? ಈಗೀಗ ಸ್ವಲ್ಪ ಆಗೋದಿಲ್ಲ, ಜಾಸ್ತಿ ಗಿಡಗಳು ಚಿಕ್ಕವಲ್ಲ ದೊಡ್ಡದಾಗಿದಾವೆ, ಈಗ ಸ್ವಲ್ಪ ಕಷ್ಟ ಅಂತ ಸೇರಿಸ್ಕೊಳ್ತಿದ್ದೆ ಸರ್. ಮೊದ್ಲು ನನಗೆ ಬೇರೆಯವ್ರು ಮಾಡಿದ್ರೆ ಅದು ಸರಿನೂ ಹೋಗ್ತಿರ್ಲಿಲ್ಲ. ಹಬ್ಬಾ, ಒಂದು ಗಟ್ಟಿ ವಯಸ್ಸಿನಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ ಅಲ್ವಾ? ಹೌದು ಸರ್, ಹೌದು. ಮತ್ತೆ ಮನೆ ಸುತ್ತಮುತ್ತ ತರಕಾರಿಗಳು ಅವನ್ನೆಲ್ಲ ಬೆಳೆಸ್ಕೊಳ್ತಿರಲ್ವಾ? ಇದೆ ಸರ್, ಹಣ್ಣು ಹಂಪಲುಗಳು ತರಕಾರಿಗಳು ಪ್ರತಿಯೊಂದು ಇದೆ. ಹೌದು ಹೌದು. ಹೂ ತೋಟ ಸುಮಾರು ಮಾಡಿದೀನಿ. ರೇಡಿಯೋ ಕೇಳುವ ಹವ್ಯಾಸ ಆಸಕ್ತಿ ಬಹಳ ವರ್ಷಗಳಿಂದ ಇದೆ ಅಲ್ವಾ? ಇದೆ ಸರ್, ರೇಡಿಯೋ ಸಾಯಂಕಾಲ ಬೆಳಿಗ್ಗೆ ಹಾಕೊಂಡು ಇರ್ತೀವಿ. ಆಗ್ಲಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಬೈಮನ ತಿಮ್ಮಯ್ಯ ಅವರ ಪತ್ನಿ ಯಶೋಧ ಅವರ ಕೃಷಿ ಅನುಭವಗಳು, ಅವರ ಚಟುವಟಿಕೆಗಳ ಕುರಿತಂತೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿದಿರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳುಗರೆ, ಶ್ರೀಗಂಧ ಸಹಜವಾಗಿ ಬೆಳೆಯುವ ವೃಕ್ಷ, ಒಂದು ರೀತಿ ಹೇಳೋದಾದ್ರೆ ಕಾಡು ಬೆಳೆ. ಪಕ್ಷಿಗಳಿಂದ ಪ್ರಾಣಿಗಳಿಂದ ಬೀಜ ಪ್ರಸರಣಗೊಂಡು ಅನೇಕ ಪ್ರದೇಶಗಳಲ್ಲಿ ಶ್ರೀಗಂಧ ಕಾಣಸಿಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಶ್ರೀಗಂಧವನ್ನ ಒಳ್ಳೆಯ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಅನ್ಕೊಂಡು ಆಸೆಯಿಂದ ಎಷ್ಟೋ ಜನ ಬೆಳಿಲಿಕ್ಕೆ ಹೊರಟಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳು ಇದಕ್ಕೆ ಭದ್ರತೆಯನ್ನು ಒದಗಿಸಿ 5-10 ಎಕರೆ ಅಲ್ಲ, 100 ಎಕರೆ ಪ್ರದೇಶದಲ್ಲಿ ಶ್ರೀಗಂಧವನ್ನ ಹಾಕಿದ್ದಾರೆ. ಸಣ್ಣ ಪುಟ್ಟ ರೈತರು ಸೇರಿಕೊಂಡು ಎಷ್ಟೋ ಜನ ರೈತರಿಗೆ ಇದರ ರಕ್ಷಣೆಯ ವಿಚಾರ ದೊಡ್ಡ ತೆರೆನೋವಿಂದು. ನಾಯಿಗಳನ್ನು ಇಟ್ಕೊಳ್ಬೇಕು, ಮುಳುತಂತಿ ಅಲ್ದರನೇ ಸೌರಶಕ್ತಿ ಬೆಲೆಯನ್ನ ರಚನೆ ಮಾಡಿಕೊಂಡು ಸದಾ ಕಣ್ಗಾವಲನ್ನ ಇಟ್ಕೊಂಡು, ಜೊತೆಗೆ

ಆತ್ಮೀಯ ಗ್ರಾಹಕರೇ, ದೇಶದ ಮೂರನೇ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದೇ ಸೆಪ್ಟೆಂಬರ್ 4ರವರೆಗೆ ಆಚರಿಸುತ್ತಿದೆ ಎಂಎಸ್ಎಂಇ ಸಪ್ತಾಹ. ಅಪ್ರಯುಕ್ತ ಉದ್ಯಮಿಗಳು, ವೈದ್ಯರು, ಕಾಂಟ್ರಾಕ್ಟರ್ಸ್, ಪ್ರೊಫೆಷನಲ್ಸ್ ಮುಂತಾದವರ ಅಗತ್ಯಗಳಿಗೆ ಹೊಂದುವಂತಹ ಕೈಗಾರಿಕೆಗಳ, ವಾಣಿಜ್ಯ ಕಟ್ಟಡಗಳ, ಕಚೇರಿ ಕ್ಲಿನಿಕ್ಗಳ ಸೆಟಪ್ಗಾಗಿ ಸ್ಪರ್ಧಾತ್ಮಕ ದರದಲ್ಲಿ ಎಂಎಸ್ಎಂಇ ಪ್ರಾಡಕ್ಟ್ ನೀಡುತ್ತಿದೆ. ಇದರ ಪ್ರಯೋಜನ ಪಡೆದುಕೊಳ್ಳಲು ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆ ಅಥವಾ ಎಂಎಸ್ಎಂಇ ಸುಲಭ್ ರೀಜನಲ್ ಆಫೀಸ್ ಮಡಿಕೇರಿ ಇಲ್ಲಿಗೆ ಭೇಟಿ ನೀಡಿ. ಮಾಹಿತಿಗಾಗಿ ಕಾಲ್ ಮಾಡಿ 9141284104. ಕೊಡಗಿನ ಮಹಾಜನತೆಗೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ವತಿಯಿಂದ ಕೈಲ್ ಪೋಳ್ದ ಹಬ್ಬದ ಶುಭಾಶಯಗಳು. ಅಭಿಲಾಷ್ ಸ್ಟೋರ್ ವಿರಾಜಪೇಟೆ ಕೈಂಜ ಆಗಸ್ಟ್ 24 ಮರಣಪಟ್ಟ ಕೂಡಿಗೆ ಗ್ರಾಮತ್ರ ಓಡಿಯಂಡ ಚರ್ಮಣ ಸಾಬು ಐಂಡ ಮಾದ ಕಾರ್ಯತ್ನ ನಾಳೆ ಪೊಲಾಕ 11 ಕುಶಾಲ್ ನಗರತ್ರ ಕೊಡವ ಸಮಾಜತ್ ನರ್ತ್ವ ಊರುಕಾರ ಬಿಂದು ಚಂಗಾದ್ಯ ಸಾಕಾರ ತರನೊಂದು ಒಕ್ಕಕಾರ ಕಟ್ಟಂಡಿತ. ಜಾಹೀರಾತುಗಳು ಪ್ರಸಾರವಾದವು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಮಾರ್ಗದರ್ಶಿ. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಾಡಿನ ಎಲ್ಲ ಮಹಾಜನಕ್ಕೆ ಕೈಲ್ಮೂರ್ತ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಕೊಡಗಿನ ಗೌಜಿ ಗದ್ದಳದ ಸಾಂಪ್ರದಾಯಿಕ ಹಬ್ಬ ಕೈಲ್ ಮೂರ್ತ. ಕೈಲ್ ತ ಹೇಳ್ರೆ ಆಯುಧ, ಮೂರ್ತ ಅಂತ ಹೇಳ್ರೆ ಪೂಜೆ, ಒಟ್ಟಾರೆ ಕೈಲ್ ಮೂರ್ತ ಅಂತ ಹೇಳ್ರೆ ಕೃಷಿನ ಆಯುಧ ಪೂಜೆ ಅಂತ ಅರ್ಥ. ಪಂಡು ಕಾಲಂದನೂ ಈ ಹಬ್ಬ ಕೊಡಗಲಿ ತನ್ನದೇ ಆದ ವಿಶೇಷ ಆಚರಣೆ ಹಬ್ಬ ಆಗಿ ಹೆಸರು ಪಡ್ಕೊಂಟು. ರೈತರು ಇಷ್ಟಗಂಟ ಮಳೆ ಗಾಳಿ ಚಳಿಗೆ ಕಷ್ಟಪಟ್ಟು ಗದ್ದೆಲಿ ನಾಟಿ ಕೆಲಸ ಎಲ್ಲ ಮುಗಿಸಿ ನಟ್ಟ ನಾಟಿ ಕರಿನಾಟಿ ಹತ್ತಕ್ಕನ ಈ ಹಬ್ಬನ ಆಚರಣೆ ಮಾಡುವ ಕ್ರಮ ಉಂಟು. ಗದ್ದೆ ಕೆಲಸಕ್ಕೆ ಬಳಸಿದ ಎಲ್ಲ ಆಯುಧಗಳನ್ನ ಮನಾರ ತೊಳೆದು ಅದನ್ನೆಲ್ಲ ಸಾಲಾಗಿ ಜೋಡಿಸಿ ಮಡಗಿ ಅದಕ್ಕೆ ವಿಶೇಷ ಪೂಜೆನ ಮಾಡಿ ವಿಶೇಷ ಆದ ಊಟೋಪಚಾರದೊಟ್ಟಿಗೆ ಮನೆಯವೆಲ್ಲ ಕುಸೀಲಿ ಕೂಡಿಕೊಂಡು ಗೌಜಿ ಗದ್ದಳದೊಟ್ಟಿಗೆ ಆಟೋಟದೊಟ್ಟಿಗೆ ಈ ಹಬ್ಬನ ಆಚರಣೆ ಮಾಡಿವೆ. ನಿನ್ನೆ ಮತ್ತೆ ಇಂದು 2 ನಾಡಿನ ಜನ ಈ ಕೈಲ್ಮೂರ್ತ ಹಬ್ಬನ ಆಚರಣೆ ಮಾಡಿದ ವರದಿಯಾವುಟು. ಇಂದು ಬೆಳಿಗ್ಗೆ 11 ಆಕೀರಿಯಾದಂಗೆ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 68 ಜನರಿಗೆ ಪತ್ತೆಯಾವುಟು. ಮಡಿಕೇರಿ ತಾಲೂಕಲ್ಲಿ 28, ಸೋಮವಾರಪೇಟೆ ತಾಲೂಕಲ್ಲಿ 27, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 13 ಸೇರಿದಂಗೆ 68 ಜನಕ್ಕೆ ಕಾಯಿಲೆ ಪತ್ತೆಯಾಗಿರುವುದು ಬೆಳಕಿಗೆ ಬಂದುಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 33,896 ಜನಕ್ಕೆ ಕಾಯಿಲೆ ಬಂದುಟು. 24 76 ಜನ ಗುಣಗಳು. ಇಂದಿನವರೆಗೆ 32,864 ಜನ ಕಾಯಿಲೆ ತಾಗಿ ಬಚ್ಚವಾಗಳು. 618 ಸಕ್ರಿಯ ಪ್ರಕರಣಗಾವುಟು. 24 ಯಾವುದೇ ಸಾವಿನ ಪ್ರಕರಣಗ ವರದಿಯಾತ್ಲೆ. ಇಂದಿನವರೆಗೆ 414 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 81 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.12 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಪಿ ಪಿರಿಯಾಪಟ್ಟಣ ಕೊಡಗುಗೌಡ ಸಮಾಜ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 6-9 ಮುಟ್ಟ 4 ದಿನ ಪಿರಿಯಾಪಟ್ಟಣ ಕೊಡಗುಗೌಡ ಸಮಾಜಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಾಡಾಟು. ಕುಶಾಲನಗರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಕ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲೇದೌ ಈ ಸಲದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ನಮಗೆ ಆಯ್ಕೆಯಾಗಳು. ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿಲಿ ಇದೇ ತಿಂಗಳ ತಾರೀಕು 6-15 ಮುಟ್ಟ ಜಿಲ್ಲೆಯಲ್ಲಿ 4-8 ತಿಂಗಳ ಹಸು ಮತ್ತು ಎಮ್ಮೆಗಳ ಹೆಣ್ಣು ಕರುಗಳಿಗೆ ಕಂದು ರೋಗದ ವಿರುದ್ಧ ಪಶುಪಾಲನಾ ಇಲಾಖೆನ ಕಡೆಯಿಂದ ಪುಕ್ಸಟೆ ಲಸಿಕೆನ ಹಾಕಿವೆ. ರೈತರು ಇದರ ಪ್ರಯೋಜನ ಪಡ್ಕೊಳ್ಳಕುತ್ತ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕ ಡಾ ಪಿ ಸುರೇಶ್ ಭಟ್ಟ ಮಾಹಿತಿ ಕೊಟ್ಟಳು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಲೋಕಾಯುಕ್ತರು ನಾಳೆ ಬೆಳಿಗ್ಗೆ 10:30 ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಡಿಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿವೆ. ಹಾನಗೋಡು ಪೊನ್ನಂಪೇಟೆ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 6-8 ಮುಟ ಪೊನ್ನಂಪೇಟೆ ಗೋಣಿಕೊಪ್ಪ ನಲ್ಲೂರು ಹುದಿಕೇರಿ ತಿತಿಮತ್ತಿ ಅತ್ತೂರು ಪಾಲಿಬೆಟ್ಟ ಶ್ರೀಮಂಗಲ ಬಾಳೆಲೆ ಕಾನೂರು ಬಿರುನಾಣಿ ಕುಟ್ಟ ವಿರಾಜಪೇಟೆ ಬಿಶೆಟ್ಟಿಗೇರಿ ಬೇತ್ರಿ ಕಡಂಗಮರೂರು ಕಾಕೊಟ್ಟುಪರಂಬು ಅಮ್ಮತ್ತಿ ಸಿದ್ದಾಪುರ ಮಾಲ್ದರೆ ಮೂರ್ನಾಡ್ ಮರಗೋಡು ನಾಪೋಕುಲು ಕಕ್ಕಬ್ಬೆ ಅರೆಕಾಡು ಅಯ್ಯಂಗೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ತಾರೀಕು 5-6 ಕಾನೂರು ಬಿರುನಾಣಿ ಕುಟ್ಟ ಶ್ರೀಮಂಗಲ ಕೋತೂರು ತೆರಾಲು ಪರಕಟಗೇರಿ ಮುಗುಟಗೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಜಿಲ್ಲೆನ ಅಂಗನವಾಡಿ ಫಲಾನುಭವಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಸೇವೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ತಾಪತ್ರೆಗಿದ್ದರೆ ಸಹಾಯವಾಣಿ ಸಂಖ್ಯೆ 08-222-29-739 ಬೆಳಿಗ್ಗೆ 10:30 ಸಾಯಂಕಾಲ 5 ಮುಟ್ಟ ಸಂಪರ್ಕ ಮಾಡಿ ಸರಿ ಮಾಡಿಕೊಳ್ಳಕುತ್ತ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. 2021-22 ಸಾಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಇನಾಮ್ಗೆ ಮಡಿಕೇರಿ ತಾಲೂಕಿನ ಕೋಪಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಸಹ ಶಿಕ್ಷಕಿ ಬಿಎನ್ ಜಯಂತಿ, ಬೋಯಿಕೇರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ದೈಹಿಕ ಶಿಕ್ಷಕ ಬಿಟಿ ಪೂರ್ಣೇಶ್, ಕಡಗದಾಳು ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಎಂಜೆ ಗಂಗಮ್ಮ, ಹಂಗೆ ವಿರಾಜಪೇಟೆ ತಾಲೂಕಿನ ಭದ್ರಗೋಳ ಹೆಬ್ಬಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಸಹ ಶಿಕ್ಷಕ ಎನ್ಟಿ ಸತೀಶ್, ಪೊನ್ನಪ್ಪ ಸಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಕೆಪಿ ಕುಶಾಲಪ್ಪ, ಸಂತ ಅನ್ನಮ್ಮ ಹೈಸ್ಕೂಲ್ನ ಕ್ಲಿಪರ್ಡ್ ಗಿಡ್ವಿನ್ ಡಿಮೇಲೊ, ಹಂಗೆ ಸೋಮಾರ್ಪೇಟೆ ತಾಲೂಕಿನ ಕಿಬ್ಬೆಟ್ಟ ಸರ್ಕಾರಿ ಕಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಸಹಶಿಕ್ಷಕಿ ಎಂಪಿ ವಿಶಾಲಾಕ್ಷಿ, ಊರುಗುತ್ತಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಎಪಿ ರಾಧಾ, ಕುಶಾಲನಗರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢ ಹೈಸ್ಕೂಲ್ನ ಶಿಕ್ಷಕ ಊರ ನಾಗೇಶ್ ಇವಿಷ್ಟು ಜನ ಆಯ್ಕೆಯಾಗೊಳ್ಳುತ್ತ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡು ಕೂಟಲಿ ನಾಡಿದ ತಾರೀಕು 5 ಬೆಳಿಗ್ಗೆ 10 ಮಡಿಕೇರಿ ಸಂತ ಮೈಕರ ಹೈಸ್ಕೂಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಜಂಬರ ಏರ್ಪಾಡಾಟು. ಗೌರಿ ಗಣೇಶ ಹಬ್ಬ ಆಚರಣೆ ಮಾಡುವ ಸಂಬಂಧ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಟ್ಟಿಗೆ ಜಿಲ್ಲಾಧಿಕಾರಿ ಚಾರ್ಲತ್ತಾ ಸೋಮಲವರ ಅಧ್ಯಕ್ಷತೆಯಲ್ಲಿ, ಹಂಗೆ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರ ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಮಾಣ 2 ಜಾಸ್ತಿ ಉಂಟು, ಪರಿಸ್ಥಿತಿನ ನೋಡಿದ್ರೆ ಇನ್ನೂ ಸಹ ಸರಿಯಾಗಿ ಹಿಡಿತಕ್ಕೆ ಬಾತ್ಲೆ, ಆದ್ದರಿಂದ ಕಳೆದ ಸಲದಂಗೆ ಈ ಸಲನೂ ಗೌರಿ ಗಣೇಶ ಹಬ್ಬದ ಹೊತ್ತಲ್ಲಿ ಸರಿಯಾದ ಸಹಕಾರ ಕೊಡೋಕು, ಜಿಲ್ಲೆಯಲ್ಲಿ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿ ಉಂಟು, ಆದ್ದರಿಂದ ಸರ್ಕಾರದ ಕಾಲಕಾಲಕ್ಕೆ ಬರುವ ಮಾರ್ಗಸೂಚಿಗಳ ಹಂಗೆ ನಿಯಮಗಳ ಕಟ್ಟುನಿಟ್ಟಾಗಿ ಎಲ್ಲವೂ ಪಾಲನೆ ಮಾಡೋಕು, ಗಣೇಶನ ಹಬ್ಬನ ಆಚರಣೆ ಮಾಡಿಕೆ ಸರ್ಕಾರದ ಮಾರ್ಗಸೂಚಿ ಬಂದದೆ, ಬಂದ ಮೇಲೆ ಆ ಮಾಹಿತಿನ ಕೊಟ್ಟವೆತ ಜಿಲ್ಲಾಧಿಕಾರಿಗ ಹೇಳ್ದು. ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಸೇರಿದಂಗೆ ಗೌರಿ ಗಣೇಶ ಸಮಿತಿಯು ಹಾಜರಿದ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯುಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಬಿಸು ಚಂಗ್ರಾಂದಿಕು ಎತ್ತುಕಟ್ಟಿ ತೂತ್ತ ಭೂಮಿಲು ಐಪಣಿ ಆನದು ಅತ್ತ ಕಡಚಿ ನೇಂಗಿನೋಗ ಮನೆಲು ನಲ್ಲಾಂಗ್ ತಿಯಾಂಗ ಬಳಸುವ ತೋಕು ಕತ್ತಿ ಮತ್ತು ಗೆಜ್ಜೆ ತಂಡು ಕೂಡ ನನಿಕೆ ಪಲತರ ಆಯುಧಕ್ಕೆ ಪೂಜೆ ಮಾಡಿತು ಪದ್ಧತಿ ಕೊತ್ತ ಅಡಿಗೆ ಮಾಡಿತು ಮೀದಿ ನೀರು ಬೆಚ್ಚಿ ಗುರುಕಾರಣನ ತೊತ್ತು ಬೋಡಿತು ಜಿಲ್ಲರ ಜನ ಇಂದು ಕೈಲ್ಪೋದು ನಮ್ಮನ ಬಲ್ಯ ಮನೆ ಐಂಡೆಂಡ ಮನೆಲು ಶ್ರದ್ಧಾ ಭಕ್ತಿಲು ಕೈಚಿತು ಎಂದು ಅರಿಂಜಿ ಬಂತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಉಪಾದ್ರೇಡ ಕಲ್ಯಾಣ ನಿಧಿ ಇಂಡ ಕೂಟಾದ ನೆಲು ಇದೇ ತಿಂಗ ಅಂಜಾಂಗ್ ನಾರಾಜ ಪೊಲಕ 10 ಗಂಟೆಗೆ ಮಡಿಕೇರಿರ ಸೈಂಟ್ ಮೈಕಲ್ ಸ್ಕೂಲ್ ಸಭಾಬಾಡೆಲು ಉಪಾದ್ರೇಡ ದಿನ ಪಿಂಜ ಪ್ರಶಸ್ತಿ ಪ್ರದಾನ ಸಮಾರಂಭ ನಡಪ. ಉಪ ಲೋಕಾಯುಕ್ತಗಳು ನ್ಯಾಯಮೂರ್ತಿಯಾನ ಬಿಎಸ್ ಪಾಟೀಲ್ ನಾಳೆ ಜಿಲ್ಲೆಗೆ ಬಪ್ಪ ಪೊಲಕ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಮಟ್ಟದ ಅಧಿಕಾರಿಯ ಸಭೆ ನಡೆತುವ ಅಂದು ಅರಿಂಜಿ ಬಂತು. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಮಡಿಕೇರಿರ ಅಶ್ವಿನಿ ಆಸ್ಪತ್ರೆರ ಸಾಮಾನ್ಯ ವಾರ್ಡ್ ಐಸಿಯುಕ್ಕೆ ಪೋಯಿತು ಖುದ್ದು ಪರಿಶೀಲನೆ ಮಾಡಿತು. ಕೆವಿಜಿ ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕ್ ವಿಭಾಗದ ಮಕ್ಕ